ಅಂದ್ರೆ ಅದನ್ನ ಸ್ಟಾಕ್ ಮಾಡ್ಲಿಕ್ಕೆಲ್ಲ ತುಂಬಾ ಜಾಗ ಬೇಕಾಗತ್ತೆ, ಮತ್ತೆ ಗುಣಮಟ್ಟದ ಹಾಳೆಗಳು ಬೇಕಾಗುತ್ತೆ. ಗುಣಮಟ್ಟದ ಹಾಳೆ ಬೇಕು, ಸ್ಟಾಕ್ ಮಾಡೋ ಜಾಗ ಬೇಕು, ಅದಕ್ಕೆಲ್ಲ ಸದ್ಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಅದನ್ನೆಲ್ಲ ಬೇರೆ ಹೊರಗಡೆ ಹೊರ ರಾಜ್ಯಗಳಿಗೆಲ್ಲ ಕಳ್ಸಿಕೊಡ್ತೀರಾ? ಹೊರ ರಾಜ್ಯಗಳಿಗೆ ಕಳ್ಸಿಕೊಡ್ತೀವಿ, ಮತ್ತೆ ಮುಂದೆ ಹೊರ ದೇಶಕ್ಕೂ ಕಳಿಸಬೇಕು ಅಂತ ಯೋಜನೆ ಮಗ ಸೊಸೆ ಇದ್ದಾರೆ, ಮುಂದಿನ ದಿನಗಳು ಮಾಡಬಹುದು. ಸರಿ, ಒಟ್ಟಾರೆಯಾಗಿ ಈಗ ಸಾಕಷ್ಟು ಕೃಷಿ ಚಟುವಟಿಕೆಗಳಲ್ಲಿ ತಾವು ತೊಡಕೊಂಡಿದ್ದೀರಿ, ಇದನ್ನೆಲ್ಲ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಲ್ವಾ ಜಯಲಕ್ಷ್ಮಿ ಅವರೇ? ಸರ್, ನಮ್ದು ಕೃಷಿ ಕುಟುಂಬ ಎಲ್ಲ ಸೇರಿ ನಾವು ಮಾಡ್ತೀವಿ, ಒಬ್ಬರೇ ಇಬ್ಬರೆ ಅಂತಲ್ಲ, ನಮ್ಮ ಸೊಸೆ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಸೇರ್ ಮಾಡೋದ್ರಿಂದ ನಮಗೆ ಅಷ್ಟೇನ್ ಸದ್ಯಕ್ಕಂತೂ ಅಷ್ಟೇನ್ ಕಷ್ಟ ಅನಿಸ್ತಾ ಇಲ್ಲ, ಮುಂದಿನ ದಿನಗಳು ನೋಡ್ಬೇಕು. ಮತ್ತೆ ಕೃಷಿ ಕಾರ್ಮಿಕರ ಸಮಸ್ಯೆ? ಸಮಸ್ಯೆ ಸದ್ಯಕ್ಕೇನಿಲ್ಲ ಸರ್. ಹಾಗಾಗಿ ಎಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಇಲ್ಲ, ಮತ್ತೆ ಮನೆಯವರೆಲ್ಲರೂ ಸೇರಿ ಒಟ್ಟಾಗಿ ಕೃಷಿಯನ್ನು ಮಾಡ್ತಾರೆ, ಅಲ್ಲಿ ಒಂದು ರೀತಿ ಖುಷಿ ಇರುತ್ತೆ, ಮತ್ತೆ ಕುಟುಂಬ ಕೃಷಿ ಇರೋದ್ರಿಂದ ಖುಷಿ ಇದೆ ಸರ್ ನಿಜವಾಗ್ಲು. ಹಾಗಾಗಿ ಇದನ್ನ ಇನ್ನೊಂದಷ್ಟು ಮುಂದರ್ಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ ಅನ್ನುವಂತ ಮನೋಭಾವನೆ ಬರುತ್ತೆ. ಖಂಡಿತ ಹೌದು ಸರ್, ಖಂಡಿತ ನಮ್ಗೆ ಈ ವಯಸ್ಸಲ್ಲೂ ನಮಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ, ಕೃಷಿ ಮಾಡೋದ್ರಿಂದ ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಕೃಷಿನಲ್ಲಿ ನಿಜವಾಗ್ಲೂ ಖುಷಿನೂ ಇದೆ, ಮತ್ತೆ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದರಿಂದ ಇನ್ಕಮ್ ತುಂಬಾನೇ ಚೆನ್ನಾಗಿದೆ ಸರ್. ನೀವು ಒಂದು 2,500 ಸೇವಂತಿಗೆ ಗಿಡ ಬೆಳೆದ್ರೆ, ನೀವು ಅದಕ್ಕೆ ಸರಿಯಾಗಿ ಪೋಷಣೆ ಎಲ್ಲ ಮಾಡಿದ್ರೆ ತಿಂಗಳಿಗೆ ಒಂದು 30,000-40,000 100% ತೆಗೆಯುವುದು. ರೇಟ್ ಇರಬೇಕಾದ್ರೆ ಹೂವಿಗೆ 150-200 ರೂಪಾಯಿ ರೇಟ್ ಇದ್ರೆ ನೀವು 40,000-50,000 ಖಂಡಿತ ದುಡ್ಡನ್ನ ಮಾಡಬಹುದು ಸರ್. ಅದು ಅಂದ್ರೆ ಈಗ ನಮಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಬೆಲೆ ಸಿಗ್ಬೇಕು ಅಂತೇಳಂತಂದ್ರೆ ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಹೂವಿಗೆ ಬೇಡಿಕೆ ಇರುತ್ತೆ, ಆ ಸಮಯಕ್ಕೆ ಹೂ ಬರೋ ಹಾಗೆ ನೀವು ನಾಟಿ ಮಾಡಬೇಕು. ಅದನ್ನು ನಾವು ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಸರ್, ಯಾಕೆಂದ್ರೆ ಕೆಲವೊಂದ್ ಟೈಮು ಹಬ್ಬದ ದಿನಗಳಲ್ಲೇ ರೇಟು ಕಡಿಮೆ ಆಗೋ ಸಾಧ್ಯತೆನೂ ಇರುತ್ತೆ. ಯಾಕೆಂದ್ರೆ ಒಂದು ಉದಾಹರಣೆ ಅಂದ್ರೆ ಟೊಮ್ಯಾಟೊ ಒಳ್ಳೆ ಸೀಸನ್ ಅಲ್ಲಿ ನಮಗೆ ಬಂದು ತುಂಬಾನೇ ಕಾಯಿ ಬಂದು ಟೊಮ್ಯಾಟೊ ತುಂಬಾನೇ ಬಂದಿತ್ತು, ಅವಾಗ 5 ರೂಪಾಯಿ ರೇಟು. ಅವಾಗ ಸೀಸನ್ ನಂತರ ನಾವು ಹಾಕಿದ್ವಿ ಬರುತ್ತೆ ಅಂತ, ರೇಟೇ ಇರಲಿಲ್ಲ, ಅದನ್ನೆಲ್ಲ ಹಸುವಿಗೆ ಹಾಕಿದ್ವಿ, ಕೊಡರಿ ಕೊಟ್ವಿ, ಹೇಗೋ ಆಯ್ತು. ಹಂಗೆ ಅಂದ್ರೆ ಒಂದೊಂದ್ಸಲ ರೈತರಿಗೆ ಹೊಡೆತ ಬೀಳುತ್ತೆ, ಆದ್ರೂ ಮ್ಯಾನೇಜಬಲ್. ಎರಡು ತರನೂ ಇದೆ, ಲಾಭ ನಷ್ಟ ಎರಡು ತರನೂ ಇದೆ. ಒಳ್ಳೆ ಲಾಭ ತಂದಾಗ ಸಂತೋಷ ಪಡೋಣ, ಸ್ವಲ್ಪ ಲಾಸ್ ಆದಾಗ ಸ್ವಲ್ಪ ಸುಧಾರಿಸಿಕೊಂಡು ಹೋಗೋಣ ಅಲ್ವಾ ಜಯಲಕ್ಷ್ಮಿ? ಹೌದು ಖಂಡಿತ ಸರ್, ಖಂಡಿತ. ಒಳ್ಳೇದು, ತಮ್ಮ ಖುಷಿ ಖುಷಿಯಾದ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೂವು ಮತ್ತು ತರಕಾರಿ ಸಂರಕ್ಷಿತ ಬೇಸಾಯ ಈ ಕುರಿತು ಶಿವಮೊಗ್ಗದ ಅರಕೆರೆಯ ಜಯಲಕ್ಷ್ಮಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ವಿವಿಧ ಬೆಳೆಗಳಲ್ಲಿ ಲಘು ಪೋಷಕಾಂಶ ಮಿಶ್ರಣ ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಭಾಗದ ವಿಜ್ಞಾನಿಯಾದ ಎಲ್ ಶ್ರೀನಿವಾಸ್ ಪ್ರಸಾದ್ ಅವರೊಡನೆ ಸಂದರ್ಶನ. ರೈತ ಬಂಧುವರೇ, ನಮ್ಮ ಬೆಳೆ ಫಸಲು ಚೆನ್ನಾಗಿ ಬರಬೇಕು ಅಂತೇಳಂತಂದ್ರೆ ಸಾಮಾನ್ಯವಾಗಿ ನಾವು ಗೊಬ್ಬರವನ್ನ ಹಾಕೇ ಹಾಕ್ತಿವಿ. ಇತ್ತೀಚೆಗಂತೂ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಬಿಟ್ಟು ಸಾವಯವ ಗೊಬ್ಬರದ ಬಳಕೆ ಜಾಸ್ತಿ ಆಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳು ಅಂತೇಳಂತಂದ್ರೆ ಪ್ರಮುಖವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನ ಬಳಸೋದು ರೈತರು. ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಸಹ ಬಹಳ ಮುಖ್ಯವಾಗುತ್ತೆ. ಈ ಲಘು ಪೋಷಕಾಂಶಗಳು ಯಾವ್ಯಾವುದು ಮತ್ತೆ ಇದರ ಅಗತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಶ್ರೀತ ಎಲ್ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾರೆ. ಇವರು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಭಾಗದ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಪ್ರಸಾದ್ ಅವರೇ. ನಮಸ್ತೆ ಸರ್. ಈಗ ಲಘು ಪೋಷಕಾಂಶಗಳು ಅಂತ ಕರೀತಾರಲ್ಲ, ಅವು ಯಾವ್ಯಾವುದು? ಸರ್, ಲಘು ಪೋಷಕಾಂಶಗಳು ಮುಖ್ಯವಾಗಿ 3 ಪೋಷಕಾಂಶಗಳನ್ನು ನಾವು ಮೇಜರ್ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ. ನೈಟ್ರೋಜನ್, ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್, ಇದು 3 ಕೂಡ ಮುಖ್ಯ ಪೋಷಕಾಂಶಗಳು. ಇದಲ್ಲದೆ ದ್ವಿತೀಯ ಪೋಷಕಾಂಶಗಳು ಅಥವಾ ಉಪ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್. ಇದನ್ನ ಬಿಟ್ಟು ಉಳಿದಿದ್ದೆಲ್ಲ ಅಂದ್ರೆ 7-8 ಲಘು ಪೋಷಕಾಂಶಗಳು ಬರುತ್ತೆ. ಜಿಂಕು, ಬೋರಾನ್, ಐರನ್, ಮೆಗ್ನೀಷಿಯಮ್, ಈ ರೀತಿ ಒಂದು 8 ಪೋಷಕಾಂಶಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಐರನ್, ಜಿಂಕ್ ಮತ್ತೆ ಬೋರಾನ್ ಅನ್ನ ಒಂದು ಮೇಜರ್ ಆಗಿ ಅಂದ್ರೆ ಲಘು ಪೋಷಕಾಂಶಗಳಲ್ಲೇ ಇದು 3 ಕೂಡ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಇದರ ಒಂದು ಕೊರತೆಗಳನ್ನ ಮಣ್ಣಲ್ಲಿ ನಾವು ಕಾಣ್ತು ಅಂತಂದ್ರೆ ಇಳುವರಿಯಲ್ಲಿ ನಮಗೆ ತುಂಬಾ ಗುಣಮಟ್ಟದಲ್ಲಿ ಮತ್ತು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಇದು ಮಣ್ಣಿನಲ್ಲಿ ಇದು ಸ್ವಾಭಾವಿಕವಾಗಿ ಇರುತ್ತೆ ಹೆಚ್ಚು ಕಡಿಮೆ, ಆದ್ರೆ ಕೆಲವೊಂದು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗಬಹುದಲ್ವಾ? ಇದನ್ನು ನಾವು ಮಣ್ಣು ಪರೀಕ್ಷೆಯಿಂದನೇ ಕಂಡುಹಿಡ್ಕೊಳ್ಬೇಕಾ? ಹೌದು ಸರ್, ಮಣ್ಣು ಪರೀಕ್ಷೆಯಿಂದನೇ ನಾವು ಕಂಡುಹಿಡಿಬೇಕಾಗುತ್ತೆ. ಮತ್ತೆ ಬೆಳೆ ಬೆಳೆಯುವ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅದರ ಒಂದು ಗುಣಲಕ್ಷಣಗಳು, ಯಾವ ಒಂದು ಲಘು ಪೋಷಕಾಂಶದ ಕೊರತೆ ಕಂಡು ಬರುತ್ತೋ ಅದರ ಒಂದು ಗುಣಲಕ್ಷಣಗಳು ನೋಡಬಹುದು. ಮತ್ತೆ ಮಣ್ಣು ಪರೀಕ್ಷೆ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೂ ಮುಂಚೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಸರಿ, ಈಗ ಲಘು ಪೋಷಕಾಂಶಗಳ ಮಹತ್ವ ಏನು ಮತ್ತೆ ಅದನ್ನ ಹೇಗೆ ಬಳಕೆ ಮಾಡಿಕೊಳ್ಳೋದು ಹೇಗೆ? ಲಘು ಪೋಷಕಾಂಶಗಳು ಮುಖ್ಯವಾಗಿ ಬೇರೆ ಒಂದು ಪ್ರಧಾನ ಪೋಷಕಾಂಶಗಳನ್ನ ಗಿಡಗಳಿಗೆ ದೊರೆಯುವಂತೆ ಮಾಡುವಂತದ್ದು, ನೀರು ಮತ್ತೆ ಪೋಷಕಾಂಶಗಳನ್ನ ಅಂದ್ರೆ ಹಾಕುವಂತಹ ಗೊಬ್ಬರಗಳಾಗಿರ್ಬೋದು, ಇದನ್ನ ಗಿಡಗಳಿಗೆ ತಲುಪಿಸುವಂತಹ ಕೆಲಸಗಳನ್ನ ಮತ್ತೆ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಆ ಒಂದು ಕೆಲಸಗಳನ್ನ ಮುಖ್ಯವಾಗಿ ನಿರ್ವಹಿಸುವಂತದ್ದು. ಮತ್ತೆ ಇಳುವರಿಯಲ್ಲಿ ಗುಣಮಟ್ಟದಲ್ಲಿ ಒಂದು ಉತ್ತಮವಾದಂತಹ ಗುಣಮಟ್ಟದ ಇಳುವರಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈಗ ತಾವು ಹೇಳಿದ್ರಲ್ಲ ಲಘು ಪೋಷಕಾಂಶಗಳು, ಇದು ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿ ಇರುತ್ತೆ ಅಥವಾ ಬೇರೆ ಬೇರೆ ಬೆಳೆಗಳಿಗೆ ಒಂದೊಂದು ರೀತಿ ಒಂದೊಂದು ಹಂತದಲ್ಲಿ ಇರುತ್ತೆ? ಹೇಗೆ ಒಂದೊಂದು ಬೆಳೆಗಳಿಗೆ ಒಂದೊಂದು ಹಂತದಲ್ಲಿ ಲಘು ಪೋಷಕಾಂಶಗಳ ಕೊರತೆಗಳು ಕಾಣಿಸಿಕೊಳ್ಳುತ್ತೆ? ಈಗ ನಾವು ಕಿತ್ತಳೆಯಲ್ಲಿ ನೋಡೋದಾದ್ರೆ ಕ್ರ್ಯಾಕಿಂಗ್ ಆಗುವಂತದ್ದು, ಒಡ್ಕೊಳ್ಳೋ ಆಗುವಂತದ್ದು ಆಗುತ್ತೆ ಆ ಒಂದು, ಅಥವಾ ಸಪೋಟದಲ್ಲೂ ಕೂಡ ಕ್ಯಾಲ್ಸಿಯಂನ ಒಂದು ಕೊರತೆ ಆಯಿತು, ಬೋರನ್ನ ಕೊರತೆ ಆಯಿತು ಅಂತಂದ್ರೆ ಸರಿಯಾಗಿ ಹೂ ಕಟ್ಟದೇ ಇರುವಂತದ್ದು, ಹೂ ಉದುರೋ ಅಂತದ್ದು ಇದೆಲ್ಲ ಆಗುತ್ತೆ. ಅಡಿಕೆಯಲ್ಲಿ ಅಡಿಕೆ ಒಂದು ಏನು ಕಟ್ಟೋ ಸಮಯದಲ್ಲಿ ಅಡಿಕೆ ಒಡೆದು ಕೆಳಗಡೆ ಬೀಳುವಂತದ್ದು ಬೋರನ್ನ ಕೊರತೆಯ ಲಕ್ಷಣ ಆಗಿರುತ್ತೆ. ಇದನ್ನೆಲ್ಲ ನಾವು ಸರಿಯಾದ ಟೈಮಲ್ಲಿ ಗುರುತಿಸಿ ಅದಕ್ಕೆ ಸೂಕ್ತವಾದಂತಹ ಲಘು ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಒಂದು ಅಧ್ಯಯನದ ಪ್ರಕಾರ ನಮ್ಮ ಒಂದು ಮಣ್ಣಲ್ಲಿ ಜಿಂಕ್ನ ಕೊರತೆ ಒಂದು 40-55% ಇದೆ, ಬೋರನ್ನ ಕೊರತೆ 25-30% ಇದೆ, ಹಾಗೆ ಉಳಿದ ಒಂದು ಲಘು ಪೋಷಕಾಂಶಗಳ ಕೊರತೆ 15% ಕಂಡು ಬರುತ್ತೆ. ಹಾಗಾಗಿ ಈ ಒಂದು ಪೋಷಕಾಂಶಗಳನ್ನು ನಾವು ಸೂಕ್ತವಾದ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಈ ಒಂದು ಲಘು ಪೋಷಕಾಂಶಗಳನ್ನ ಕೊಡೋದಕ್ಕೆ ಇತ್ತೀಚಿನ ಒಂದು ಮಾರ್ಕೆಟ್ ಅಲ್ಲಿ ಮಿಕ್ಸ್ಚರ್ ಅಂತ ಬರುತ್ತೆ, ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್, ಲಘು ಪೋಷಕಾಂಶಗಳ ಮಿಶ್ರಣ ಅಥವಾ ಸ್ಪೆಷಲ್ ಪೆಪ್ಪರ್ ಸ್ಪೆಷಲ್ ಆಗಿರ್ಬೋದು, ಜಿಂಜರ್ ಸ್ಪೆಷಲ್ ಆಗಿರ್ಬೋದು, ಮ್ಯಾಂಗೋ ಸ್ಪೆಷಲ್, ಎಲ್ಲಾ ಒಂದು ತರಕಾರಿ ವೆಜಿಟೇಬಲ್ ಸ್ಪೆಷಲ್, ಈ ರೀತಿ ಒಂದು ಮೈಕ್ರೋನ್ಯೂಟ್ರಿಯಂಟ್ ಮಿಶ್ರಣಗಳು ಬರುತ್ತೆ, ಅದರ ಮುಖಾಂತರ ನಾವು ಲಘು ಪೋಷಕಾಂಶಗಳನ್ನ ಸಪ್ಲೈ ಮಾಡಬಹುದು. ಈಗ ಈ ಲಘು ಪೋಷಕಾಂಶಗಳನ್ನ ಮುಖ್ಯ ಪೋಷಕಾಂಶಗಳ ಜೊತೆನೆ ಮಿಶ್ರಣ ಮಾಡಿ ಹಾಕಬಹುದು ಅಥವಾ ಅದಕ್ಕೆ ಸಪರೇಟ್ ಆಗಿ ಬೇರೆ ಕಾಲದಲ್ಲಿ ಹಾಕಬೇಕಾಗುತ್ತೆ? ಇದು ಒಂದೊಂದು ಬೆಳೆಗೆ ಒಂದೊಂದು ರೀತಿ ಇರುತ್ತೆ. ಕೆಲವು ಒಂದು ಕೃಷಿ ಬೆಳೆಗಳಿಗಾಯ್ತು ಅಂದ್ರೆ ನಾವು ಈಗ ಜೋಳ, ಮುಸ್ಕಿನ ಜೋಳ ಅಥವಾ ಮೆಕ್ಕೆಜೋಳಕ್ಕೆ ಒಂದು ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಜಿಂಕ್ ಸಲ್ಫೇಟ್ ಅನ್ನ ಸಪ್ಲೈ ಮಾಡಿ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ಸಂಶೋಧನೆ ಮುಖಾಂತರ ಕಂಡುಕೊಂಡಿದ್ವಿ. ಆ ರೀತಿ ಕೂಡ ಮಾಡಬಹುದು ಅಥವಾ ಮುಖ್ಯ ಪೋಷಕಾಂಶಗಳ ಜೊತೆ ಕೂಡ ಮಿಶ್ರಣ ಮಾಡಿ ಹಾಕಬಹುದು. ಇನ್ನೊಂದು ಮೂರನೇದಾಗಿ ಸಿಂಪರಣೆ ಮುಖಾಂತರ ಕೂಡ ಲಘು ಪೋಷಕಾಂಶಗಳನ್ನ ಸಪ್ಲೈ ಮಾಡಬಹುದು. ಆ ರೀತಿಯಲ್ಲಿ ನಾವು ದೊರೆಯುವಂತೆ ಮಾಡ್ತೀವಿ ಅನ್ನೋಂಗಿದ್ರೆ ನಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಳುಮೆಣಸು ಹೆಚ್ಚಾಗಿ ಬೆಳೆಯೋದ್ರಿಂದ ಪೆಪ್ಪರ್ ಸ್ಪೆಷಲ್ ಅಥವಾ ಎಲ್ಲರೂ ಲೋಕಲ್ ಆಗಿ ಕರೆಯುವಂತದ್ದು ಪಣಿಯೂರು ಸ್ಪೆಷಲ್ ಅಂತ ಕರೀತಾರೆ, ಅದನ್ನ ಬಳಸಿ ನಾವು ಎರಡು ಹಂತದಲ್ಲಿ ಹೂ ಬಿಡುವ ಸಮಯದಲ್ಲಿ ಒಂದು ಸರಿ, ಅದಾದ ನಂತರ 2 ತಿಂಗಳ ನಂತರ ನಾವು ಇನ್ನೊಂದು ಸರಿ ಎರಡು ಸಮಯದಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಪ್ರತಿ ಲೀಟರ್ಗೆ 5 ಗ್ರಾಂನಂತೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗುತ್ತೆ. ಈಗ ಆಹಾರದ ಬೆಳೆಗಳು ಮತ್ತೆ ತೋಟಗಾರಿಕಾ ಬೆಳೆಗಳು ಇವೆರಡಕ್ಕೂ ಸಹ ಈ ಸಗಣಿ ಗೊಬ್ಬರವನ್ನ ನಾವು ಹಾಕಬೇಕಾದ್ರೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕಬೇಕಾದ್ರೆ ಅದ್ರ ಜೊತೆ ಮಿಶ್ರಣ ಮಾಡಿ ಹಾಕಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಗೊಬ್ಬರ ಜೊತೆನು ಸಹ ಮಿಶ್ರಣ ಮಾಡಿ ಹಾಕಬಹುದು. ಆದ್ರೆ ಎಷ್ಟು ಪ್ರಮಾಣ ಹಾಕಬೇಕು ಅನ್ನೋದನ್ನ ಮಣ್ಣು ಪರೀಕ್ಷೆಯಿಂದ ಮಾತ್ರ ಗೊತ್ತಾಗುತ್ತೆ. ಮುಖ್ಯವಾಗಿ ಎಲ್ಲಾ ಒಂದು ರಾಸಾಯನಿಕ ಗೊಬ್ಬರಗಳನ್ನ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸ್ತೀವಿ ಅಂತಂದ್ರೆ ಏನು ಬಿತ್ತನೆ ಮಾಡೋದಕ್ಕೂ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅದರ ಮುಖಾಂತರದಲ್ಲೇ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಈಗ ತಾವು ಹೇಳಿದ್ರೆ ಜಿಂಕ್, ಬೋರಾನು ಮತ್ತೆ ಮೆಗ್ನೀಷಿಯಂ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಈ ಇನ್ನಿತರ ಪೋಷಕಾಂಶಗಳ ಲಭ್ಯತೆ ಮತ್ತೆ ಅದು ಹೇಗೆ ನಮ್ಮ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತ? ಲಭ್ಯತೆ ಅಂತಂದ್ರೆ ಮಣ್ಣು ಪರೀಕ್ಷೆಯಲ್ಲಿ ನೋಡ್ತೀವಿ ಫಸ್ಟ್, ಇವು ಮುಖ್ಯವಾಗಿ ನಮಗೆ ಹೂ ಬಿಡುವ ಸಮಯದಲ್ಲಿ, ಕಾಳು ಕಟ್ಟುವ ಸಮಯದಲ್ಲಿ ಜಿಂಕ್, ಬೋರಾನು, ಐರನ್ ಇವಿಷ್ಟನ್ನು ಕೂಡ ಬೇಕಾಗುತ್ತೆ. ಇದಲ್ಲದೆ ನಮಗೆ ತುಂಬಾ ಲಘು ಪೋಷಕಾಂಶಗಳಾಗಿರೋದ್ರಿಂದ ಅದನ್ನ ಪಿಪಿಎಂ ಲೆಕ್ಕದಲ್ಲಿ ನಾವು ಹೇಳೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಆಲ್ರೆಡಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ, ನಾವು ಕ್ರಿಟಿಕಲ್ ರೇಂಜ್ ಅಂತ ಹೇಳ್ತೀವಿ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಮಾತ್ರ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಕಾಪರ್ ಆಗಿರ್ಬೋದು ಅಥವಾ ಮ್ಯಾಂಗನೀಸ್ ಆಗಿರ್ಬೋದು ಇದೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲಿ ಇರುತ್ತೆ. ಹಾಗಾಗಿ ಜಿಂಕ್, ಬೋರಾನು ಮತ್ತೆ ಐರನ್ ಇದರ ಬಗ್ಗೆ ನಾವು ಸ್ವಲ್ಪ ನೋಡಬೇಕಾಗಿದ್ದರಿಂದ ಮಣ್ಣು ಪರೀಕ್ಷೆ ಮಾಡಿಸಿ ಕೊಡಬಹುದು. ಈ ಲಘು ಪೋಷಕಾಂಶಗಳು ಬರೀ ಇಳುವರಿ ಮೇಲಷ್ಟೇ ಪರಿಣಾಮ ಬೀರುತ್ತಾ ಅಥವಾ ಈ ಬೆಳವಣಿಗೆಗಳ ಮೇಲೂ ಏನು ಪರಿಣಾಮ ಬೀರುತ್ತಾ? ಹೌದು, ಬೆಳವಣಿಗೆ ಮತ್ತು ಇಳುವರಿ ಎರಡರ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಲಘು ಪೋಷಕಾಂಶ ಮಿಶ್ರಣ ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಭಾಗದ ವಿಜ್ಞಾನಿಯಾದ ಎಲ್ ಶ್ರೀನಿವಾಸ್ ಪ್ರಸಾದ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ¶¶